ಈಗ ಮೊದಲನೇದಾಗಿ ರೈತರಿಗೆ ನೇರವಾಗಿ ಬಿತ್ತನೆ ಮಾಡುವಂತದ್ದು ಇದರಲ್ಲಿ ಬೇರೆ ಅವ್ರಿಗೆ ಸಸಿ ಮಡಿ ಮಾಡ್ಕೊಂತಾರಿಲ್ಲ. ನೀರು ತುಂಬಾ ಕಡಿಮೆ ನೀರು, ಸಾಮಾನ್ಯವಾಗಿ 5,000 liter ಅಂತ ನಿಮಗೆ ನಾನು ಹೇಳಿದೆ. ಇದರಲ್ಲಿ 2,500 liter ನೀರು ಬೇಕಾಗ್ತದೆ ಒಂದ್ ಕೆಜಿ. ಸಾಮಾನ್ಯವಾಗಿ 50% ನಮ್ಗೆ ನೀರು ಉಳಿತಾಯ ಆಗ್ತದೆ. ಏರೋಬಿಕ್ ಬರ್ತಾವೆ ಈಗ ಗೊಬ್ಬರದ್ದು ಮತ್ತೆ ಕೀಟನಾಶಕದ ನಿರ್ವಹಣೆ ಈ ಹೇಗೆ ಮಾಡ್ಕೋಬೇಕಾಗುತ್ತೆ? ಹೌದು, ಈಗ ನೀವು ಕೇಳ್ತಾ ಇದ್ರಿ ಈ ಬೇಸಾಯ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಈ ಏರೋಬಿಕ್ ಅಥವಾ ನಮಗೆ ಈ ಒಂದು ಬೇಸಾಯ ಸಾಮಗ್ರಿ ಅಂತ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಕೆಸರು ಗದ್ದೆಗೂ ಅಥವಾ ನಾವು ಏರೋಬಿಕ್. ಕೆಸರು ಗದ್ದೆಗೆ ಹೋಲಿಸಿದಾಗ ಏರೋಬಿಕ್ ಭತ್ತದ ಬೇಸಾಯ ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ ಅಥವಾ ಸಸಿಯಿಂದ ಸಸಿಗೆ ಸುಮಾರು 1 ಅಡಿ ಅಂತರವನ್ನು ಕೊಡಬೇಕಾಗ್ತದೆ. 1 ಎಕರೆಗೆ ಸುಮಾರು 3 kg ಅಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ನಾವು ಉಳಿದಂತೆ 1 ಎಕರೆಗೆ ಸುಮಾರು 3-4 ಟನ್ ಮೊದಲೇ ಒಂದು 15-20 ದಿನ ಮುಂಚೆ ಭೂಮಿ ಸಿದ್ಧತೆಯ ಸಮಯದಲ್ಲಿ ನಾವು 3-4 ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ ನಾವು ಕೊಡಬೇಕಾಗ್ತದೆ. ಇನ್ನು ನಾವು ಬೀಜೋಪಚಾರದ ಬಗ್ಗೆ ಮಾತಾಡೋದಾದ್ರೆ ಸುಮಾರು 250-300 gram ಅಜೋಸ್ಪೈರ್ಲಮ್ ಅಂತ ಒಂದು ಈ ಒಂದು ಜೈವಿಕ ಜೀವಾಣು ಏನಿದೆ ಇದನ್ನ ನಾವು ಬೀಜೋಪಚಾರ ಅಥವಾ ಬೀಜಕ್ಕೆ ಲೇಪನೆ ಮಾಡಬೇಕಾಗ್ತದೆ. ಇನ್ನು ನಾವು ನಮ್ಮ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡೋದಾದ್ರೆ ಡಿಒಪಿ, ಡಿಎಪಿ ಇರಬಹುದು, ಯೂರಿಯಾ, ಈ ಸಿಂಗಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಶ್ ಅದೇ ಅಗತ್ಯಕ್ಕೆ ಅನುಸಾರವಾಗಿ ನಾವು ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಭತ್ತಕ್ಕೆ ಮುಖ್ಯವಾಗಿ ಜಿಂಕ್ ಮತ್ತೆ ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಐರನ್, ಕಬ್ಬಿಣ ಮತ್ತು ಸತ್ತು ಅಂತ ಏನ್ ಹೇಳ್ತೀವಿ, ಇದರ ಅವಶ್ಯಕತೆ ತುಂಬಾ ಇರುತ್ತೆ. ಏರೋಬಿಕ್ ಪದ್ಧತಿಯಲ್ಲಿ ಇದರ ಒಂದು ಡಿಫಿಷಿಯನ್ಸಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ನಾವು ಈ ಲಘು ಪೋಷಕಾಂಶಗಳನ್ನು ಭೂಮಿ ಸಿದ್ಧತೆ ಮಾಡುವಂತ ಸಮಯದಲ್ಲಿ ಕೊಟ್ಟಿದ್ದೆ ಆದಲ್ಲಿ ಇದರ ಒಂದು ನಮಗೆ ಡಿಫಿಷಿಯನ್ಸಿ ಕಂಡು ಬರೋದು ವಿರಳ ಅಂತಾನೆ ನಾವು ಹೇಳ್ಬಹುದು. ಇನ್ನ ತಾವು ಹೇಳ್ತಾ ಇದ್ರಿ ಹೆಂಗೆ ಭೂಮಿ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಅಂತ ತಾವು ಹೇಳಿದ್ರಿ. ಸಸಿ ಮಡಿ ಮಾಡೋದೇ ಅವಶ್ಯಕತೆ ಇಲ್ಲ ಇಲ್ಲ ಒಂದು ಪದ್ಧತಿಯಲ್ಲಿ ಏರೋಬಿಕ್ ಪದ್ಧತಿಯಲ್ಲಿ ಮತ್ತೆ ಹೇಗೆ ಇದನ್ನು ಪರ್ಯಾಯ ಏನ್ ಮಾಡ್ಕೋತೀರಿ? ಹೌದು, ನೀವು ಕೇಳಿದ ಖಂಡಿತ. ಈಗ ನಾವು ಏರೋಬಿಕ್ ಭತ್ತವನ್ನು ಬೆಳೆಯಲು ಸುಮಾರು 2-3 ಸಾರಿ ನಾವು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಬೇಕಾಗ್ತದೆ. ಮೊದಲು ಈ ಹುಲ್ಲು ಕಸ ಅಂತ ನಾವು ನಾರ್ಮಲ್ ಬೇರೆ ಒಂದು ಬೆಳೆಗಳಿಗೆ ಯಾವ ತರ ಭೂಮಿಯನ್ನ ಸಿದ್ಧತೆ ಮಾಡ್ಕೊಂತೀವಿ ಅದೇ ತರಾನೇ ಮಾಡ್ಕೋಬೇಕಾಗ್ತದೆ. ನಾವು ಈ ಮಣ್ಣಿ ಇದು ಬೀಜ ನಿಮಗೆ ಗೊತ್ತಿರುತ್ತೆ, ಭತ್ತ ಸ್ವಲ್ಪ ಸಣ್ಣದಿರೋದನ್ನ ಹೆಂಡೆಗಳು ಇರೋದಂತ ಜಮೀನಿನಲ್ಲಿ ಹೆಂಡೆಗಳು ಜಾಸ್ತಿ ಇರಬಾರ್ದು, ಆ ತರ ಎಲ್ಲ ನೋಡ್ಕೋಬೇಕು. ನಾವು ನೀಟಾಗಿ ಭೂಮಿಯನ್ನ ಹದಗೊಳಿಸಿಕೊಂಡು 1 ಅಥವಾ 2 ಬಾರಿ ಕೊರಡಾಯಿಸಿಕೊಂಡು ಭೂಮಿಯನ್ನ ಮಟ್ಟ ಮಾಡ್ಕೋಬೇಕು. ನಂತರದಲ್ಲಿ ನೇಗಿಲಿನ ಸಹಾಯದಿಂದ 1 ಅಡಿಗೊಂದರಂತೆ ಸಾಲು ಮಾಡ್ಕೋಬೇಕಾಗ್ತದೆ. ಪ್ರತಿ ಸಾಲಿನಲ್ಲೂ 1 ಅಡಿ ಅಂತರದಲ್ಲಿ 2 ದಿನ ಮೊದಲೇ ಭತ್ತದ ಬೀಜನ 1-2 ದಿನ ಮುಂಚೆನೆ ನೆನೆಸಿಡ್ಬೇಕಾಗ್ತದೆ. ಇದರಲ್ಲಿ ನಾವು ನಾರ್ಮಲ್ ಬೇರೆ ಬೆಳೆಗಳಲ್ಲಿ ಏನ್ ಮಾಡ್ತೀವಿ ಅಥವಾ ನಮ್ಮ ಒಂದು ಮೆಕ್ಕೆಜೋಳ ಇರಬಹುದು ಡೈರೆಕ್ಟ್ ಅಥವಾ ನೆನೆಸ್ತೇನೆ ಡೈರೆಕ್ಟ್ ಭೂಮಿ ಹಾಕ್ಬಿಡ್ತೀವಿ, ಬಟ್ ಇದರಲ್ಲಿ 1-2 ದಿನ ಮುಂಚೆನೆ ಬೀಜಗಳನ್ನ ನೆನೆಸಿ ಅದು ಸ್ವಲ್ಪ ಮೊಳಕೆ ಬರೋಂಗೆ ಆದಾಗ ಬೇಗ ಅದರ ಭೂಮಿಲಿ ನಾವು ಹಾಕಿದಾಗ ಅದರ ಮೊಳಕೆ ಪ್ರಮಾಣ ಬೇಗ ಆಗುತ್ತೆ, ಅದು ಬೇಗ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೆನೆಸಿಟ್ಟಿರ್ತೇವೆ ಅಲ್ವಾ. ಈಗ ನೆನೆಸಿದಂತ ಒಂದು ಸಸಿಗಳನ್ನ ನಾವು ಬೀಜಗಳನ್ನ ಅಥವಾ 1 ಗುಣಿಗೆ 2 ಬೀಜದಂತೆ ಸುಮಾರು 3-5 cm ಆಳದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಜಾಸ್ತಿ ಆಳ ಆದ್ರೆ ಅದರ ಒಂದು ಮೊಳಕೆ ಬರುವಂತ ಪ್ರಮಾಣ ಕಡಿಮೆ ಆಗ್ತದೆ, ಜಾಸ್ತಿ ಆಳದಲ್ಲಿ ಇದನ್ನ ನಾವು ಬಿತ್ತನೆ ಮಾಡಬಾರ್ದು. ನಂತರ ನಾವು ಒಂದು ಬಿತ್ತನೆ ಸಾಲಿನಿಂದ ಸಾಲಿಗೆ ನಿಮಗೆ ಗೊತ್ತು 25-30 cm ಅಂತ ಸಾಲಿನಿಂದ ಸಾಲಿಗೆ ಕೊಡಬೇಕಾಗ್ತದೆ. ಗಿಡದಿಂದ ಗಿಡಕ್ಕೆ 10 cm ಅಥವಾ ಅಂತರವನ್ನ ನಾವು ಕೊಡಬೇಕಾಗ್ತದೆ. ಇನ್ನು ನಾವು ಬಿತ್ತನೆಯಾಗಿ 1-10 ಅಥವಾ 1 ತಿಂಗಳಾದ ನಂತರ ಒಂದೇ ಒಂದು ಸಸಿಗಳನ್ನ 1 ಗುಣಿಗೆ ಒಂದೇ ಸಸಿಯನ್ನ ಉಳಿಸ್ಕೊಳ್ಬೇಕಾಗ್ತದೆ. ಇದರಲ್ಲಿ ಆಗ್ಬೇಕಾಗ್ತದೆ ಯಾಕಂದ್ರೆ ಪೋಷಕಾಂಶಗಳು ಅದು ನಾರ್ಮಲ್ ನಿಮಗೆ ಈಲ್ಡ್ ಅಂತ ಹೇಳ್ತೀವಿ ನಾವು ಇಳುವರಿ ಕಡಿಮೆ ಆಗ್ತದೆ 2-2 ಬಿಟ್ಟಾಗ. ಅಲ್ಲ ಇದು ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಹಾಗಿದ್ರೆ ಕೆಲಸ ಜಾಸ್ತಿ ಆಗುತ್ತಲ್ಲ, ಈಗ ಒಂದು ಕುಣಿಯಲ್ಲಿ ನೀವು ಒಂದು ಇನ್ನೊಂದು ಗಿಡ ಕೀಳ್ಬೇಕಂದ್ರೆ? ಇಲ್ಲ ಖಂಡಿತ, ಇದರಲ್ಲಿ ತುಂಬಾನೇ ಕಡಿಮೆ. ನಾವು ಮೊದಲನೇದಾಗಿ ನಮಗೆ ಈ ಒಂದು ಕೆಸರು ಗದ್ದೆ ಮಾಡೋಕೆ ತುಂಬಾನೇ ಕೂಲಿ ಆಳುಗಳ ಸಹಾಯ ಬೇಕಾಗ್ತಿತ್ತು. ಇದರಲ್ಲಿ ಕೂಲಿ ಆಳುಗಳ ನಮಗೆ ಪ್ರಮೇಯನೇ ಇಲ್ಲ. ನೀರಿಂದು ಮೊದಲನೇದಾಗಿ ನೀರು ಉಳಿತಾಯ 50% ನಮಗೆ ನೀರಿನ ಉಳಿತಾಯ ಆಗುತ್ತೆ. ಒಂದು ನಾವು ಈ ಕೆಸರು ಮಡಿವನ್ನು ಕೆಸರು ಗದ್ದೆ ಮಾಡೋದಕ್ಕೆ ಹೋಲಿಸಿದಾಗ ಅಲ್ವಾ. ನಂತರ ನೀವು ಈ ಒಂದು ಏರೋಬಿಕ್ ಭತ್ತದವನ್ನ ನಾನು ಹೇಳ್ತಾ ಇದ್ದೆ ನಿಮಗೆ ಭೂಮಿ ಸಿದ್ಧತೆ ಆಯ್ತು, ಇದರ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಯಾವ ತರ ಅಥವಾ ಒಂದು ಕಳವೆ ನಿರ್ವಹಣೆ ಬಗ್ಗೆ ತಾವು ಕೇಳ್ತಾ ಇದ್ರಿ. ಹೌದೌದು, ಇದು ಏರೋಬಿಕ್ ಪದ್ಧತಿಯಲ್ಲಿ ಯಾವ ತರ ಬಳಸ್ತಾರೆ? ಹೌದು, ಇದಕ್ಕೆ ನಾವು ಮುಖ್ಯವಾಗಿ ಇದಕ್ಕೆ ಬೇಕಾಗ್ತಂತ ತಳಿಗಳ ಬಗ್ಗೆ ನೋಡೋದಾದ್ರೆ ತಮಗೆ ಗೊತ್ತಿರುತ್ತೆ ಈಗ ಏರೋಬಿಕ್ ಪದ್ಧತಿಯಲ್ಲಿ ಬೆಳೆಯುವ ತಳಿಗಳು ಪ್ರಾರಂಭಿಕ ಹಂತದಲ್ಲಿ ಶೀಘ್ರವಾಗಿ ಒಂದು ಬೆಳೆಯುವಂತ ಗುಣವನ್ನು ಹೊಂದಿರ್ತವೆ ಅಲ್ವಾ. ಈ ಒಂದು ನೀರು ಮತ್ತು ಗೊಬ್ಬರಕ್ಕೆ ಉತ್ತಮವಾಗಿ ಸ್ಪಂದಿಸುವಂತ ಶಕ್ತಿನೂ ಕೂಡ ಇದಕ್ಕೆ ಇರುತ್ತೆ. ಕಡಿಮೆ ನೀರು ಸಾಕು, ಕಡಿಮೆ ಗೊಬ್ಬರ ಸಾಕು, ಅಂತ ಬರ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿರ್ತವೆ. ಹೌದು ಹೌದು, ಮತ್ತೆ ರೋಗ ಕೀಟಗಳ ಪ್ರತಿರೋಧಕ ಶಕ್ತಿ ಕೂಡ ಇವಕ್ಕೆ ಇರುತ್ತೆ. ಅಂತ ಗುಣಗಳುಳ್ಳ ತಳಿ ನಮ್ಮ ಒಂದು GKVK ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಕೂಡ ಬಿಡುಗಡೆ ಆಗಿದೆ. ಒಂದು ಮೊದಲನೇದಾಗಿ MAS 26 ಅಂತ MAS 26 ಅಂತ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ಅಂತ ಹೇಳ್ತೀವಿ 26 ಅಂತ ಇದೆ. ಇನ್ನೊಂದಿದೆ MAS 9 4 6 9 4 6 1 ಅಂತ.

ಕಡಿಮೆ ನೀರು ಲಭ್ಯ ಇರುವ ಪ್ರದೇಶದಲ್ಲಿ ಇದು ಒಂದು ಸೂಕ್ತ, ಈ ಪ್ರದೇಶಕ್ಕೆ ಇದು ಹೇಳಿ ಮಾಡಿಸಿದ ಒಂದು ಪದ್ಧತಿ ಅಂತ ಹೇಳಬಹುದಾಗಿದೆ. ಆಯ್ತು ಡಾಕ್ಟರ್ ಮಂಜನಗೌಡ ಅವರೇ, ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡಿದ್ದೀರಿ. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಮಂಜನಗೌಡ ಅವರಿಂದ ಪಡ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 9384450031. ಇನ್ನೊಮ್ಮೆ 9384450031. ಇನ್ನೊಮ್ಮೆ ಧನ್ಯವಾದಗಳು ಡಾಕ್ಟರ್ ಮಂಜನಗೌಡ ಅವರೇ. ಧನ್ಯವಾದಗಳು ಸರ್. ಇದುವರೆಗೆ ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕುರಿತು ಡಾಕ್ಟರ್ ಮಂಜನಗೌಡ ಸಣ್ಣಗೌಡರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮ. ಮುಳುಬಾಗಿಲು ತಾಲೂಕು ಕವತನ ಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಅಂದುಳ್ಳ ಬಾಗಿಲಿಗೆ ಚಂದುಳ್ಳ ತೇವಿಟಿಗೊಡ್ಡೆ, ಚಂದುಳ್ಳ ತೇವಿಟಿಗೊಡ್ಡೆ, ಕಾಯ ಹೊಂಬಾಳೆ ಕಳಸೋಡೆ, ಸೋ ಎನ್ನಿರೇ ಸೋಬಾನ ಬನ್ನಿರೇ, ಸೋ ಎನ್ನಿರೇ ಸೋಬಾನ ಬನ್ನಿರೇ, ಕಾಯ ಹೊಂಬಾಳೆ ಕಳಸೋಡೆ ಗಂಡಿನ, ಕಳಸೋಡೆ ಗಂಡಿನ ನಂಗೆ ಬಾಡಿತು, ಕತ್ತುಳ್ಳ ಮಾಲೆ ಒಣಗೀತು, ಸೋ ಎನ್ನಿರೇ ಸೋಬಾನ ಬನ್ನಿರೇ, ಸೋ ಎನ್ನಿರೇ ಸೋಬಾನ ಬನ್ನಿರೇ, ಕತ್ತುಳ್ಳ ಮಾಲೆ ಒಣಗೀತು ತಂಗ್ಯಮ್ಮ, ಒಣಗೀತು ತಂಗ್ಯಮ್ಮ, ತಡದ ಬಗಲು ಬಿಡೆ ನಮಗೆ, ಬಾಡಲಿ ಕತ್ತುಳ್ಳ ಮಾಲೆ ಒಣಗಾಲಿ, ಸೋ ಎನ್ನಿರೇ ಸೋಬಾನ ಬಂದಿರೇ, ಸೋ ಎನ್ನಿರೇ ಸೋಬಾನ ಬಂದಿರೇ, ಕತ್ತುಳ್ಳ ಮಾಲೆ ಒಣಗಾಲಿ ಅಣ್ಣಯ್ಯ, ಒಣಗಾಲಿ ಅಣ್ಣಯ್ಯ, ತಡದ ಬಗೇಲು ಬಿಡೆ ನಮಗೆ, ಸೋ ಎನ್ನಿರೇ ಬಾಡಿತು, ನಾರಿ ಮಕ ಬಾಡಿತು, ತೋಳಾಗ್ಲ ಮಾಲೆ ಒಣಗೀತು, ಸೋ ಎನ್ನಿರೇ ಸೋಬಾನ ಬಂದಿರೇ, ಸೋ ಎನ್ನಿರೇ ಸೋಬಾನ ಬಂದಿರೇ, ತೋಳಾಗ್ಲ ಮಾಲೆ ಒಣಗೀತು ತಂಗ್ಯಮ್ಮ, ಒಣಗೀತು ತಂಗ್ಯಮ್ಮ, ತಡದ ಬಾಡಲಿ, ಹಾರಿ ಮಕ ಬಾಡಲಿ, ತೋಳ್ಮ್ಯಾಗ್ಲ ಮಾಲೆ ಒಣಗಾಲಿ, ಸೋ ಎನ್ನಿರೇ ಸೋಬಾನ ಬಂದಿರೇ, ಸೋ ಎನ್ನಿರೇ ಸೋಬಾನ ಬಂದಿರೇ, ತೋಳ್ಮ್ಯಾಗ್ಲ ಮಾಲೆ ಒಣಗಾಲಿ ಅಣ್ಣಯ್ಯ, ಒಣಗಾಲಿ ಅಣ್ಣಯ್ಯ, ತಡದ ಕೋಟೆನೋ ನಡದ ಕೋಟೆನೋ ನಡದ ಬಗೆ ಒಣಗಾದೆ ಅಣ್ಣಯ್ಯ ತಡೆದ ಬಗೆ ಬಿಡೆ ಕಾಣ ಸೋ ಎಂದಿರೇ ಸೋಬನ ಬಂದಿರೇ ಸೀರೆ ನೆರಗಿಡದು